ಈ ರೈತ ಉತ್ಪಾದಕ ಕಂಪನಿ ಎಂಬಂತಹ ಒಂದು ಕಾನ್ಸೆಪ್ಟ್ ಅನ್ನ ಅಥವಾ ಪರಿಕಲ್ಪನೆಯನ್ನ ಹುಟ್ಟು ಹಾಕಿದೆ. ಈ ನಿಟ್ಟಿನಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಸಾಕಷ್ಟು ರೈತ ಉತ್ಪಾದಕ ಕಂಪನಿಗಳು ಆರಂಭವಾಗಿವೆ. ಕೆಲವೊಂದು ರೈತ ಉತ್ಪಾದಕ ಕಂಪನಿಗಳು ಲಾಭದಲ್ಲಿ ಹೊರಟಿವೆ. ಬೇರೆ ಬೇರೆ ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮಗಳನ್ನು ಇಟ್ಕೊಂಡು ರೈತ ಉತ್ಪಾದಕ ಕಂಪನಿಗಳು ಕಾರ್ಯಾರಂಭವನ್ನು ಮಾಡಿದೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿಂಧನೂರಿನ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ಕೂಡ ಒಂದು ಹೌದು. ಸುಮಾರು ವರ್ಷಗಳಿಂದ ಈ ಕಂಪನಿ ರೈತರೊಡನೆ ಒಡನಾಟ ಇಟ್ಕೊಂಡು ಸಂಘವನ್ನು ಮಾಡಿಕೊಂಡು ಅದರಲ್ಲಿ ನೋಂದಾವಣೆಯನ್ನು ಮಾಡಿಕೊಂಡು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅದರ ಕಾರ್ಯಚಟುವಟಿಕೆ, ಅದರ ಸದಸ್ಯತ್ವ, ಹಿನ್ನೆಲೆ, ಆಲೋಚನೆಗಳು, ಏನು ಕಾರ್ಯಕ್ರಮಗಳು ಆ ಒಂದು ರೈತ ಉತ್ಪಾದಕ ಕಂಪನಿಯಿಂದ ನಡೆಯುತ್ತಿದೆ ಎಂಬಂತಹ ಒಂದು ವಿಚಾರವನ್ನು ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆ ಇವತ್ತು ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರು ಕೂಡಾದಂತಹ ಬಸವರಾಜ್ ನಾಡಗೌಡರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನು ಪಡ್ಕೊಳ್ಳೋಣ. ನಮಸ್ಕಾರ, ತಮಗೆ ಸ್ವಾಗತ. ನಮಸ್ಕಾರ. ಹೇಳಿ, ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ತಮ್ಮದು ಹಳೆಯದು, ಸಿಂಧನೂರಿನಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದೆ. ಯಾವಾಗ ಇದು ಆರಂಭ ಆಯಿತು? ಸದಸ್ಯರು ಎಷ್ಟು ಜನ ಇದ್ದೀರಿ? ಇದರ ಮೂರು ಕಲ್ಪನೆ ಯಾಕೆ ಮಾಡಬೇಕಂತ ನಿಮ್ಗೆ ಇದು ತಲೆಗೆ ಬಂತು, ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ? ಸ್ವಾಸ್ಥ್ಯ ರೈತ ಉತ್ಪಾದಕರ ಕಂಪನಿ 2019 1,000 ರೈತರನ್ನು ಸೇರಿಸ್ಕೊಂಡು ನಾವು ಒಂದು ಕಂಪ್ನಿಯನ್ನು ಮಾಡಿದ್ದೇವೆ. ಮೂಲ ಉದ್ದೇಶ ಮೊದಲು ಮಾಡಬೇಕಾದ್ರೆ ಅಷ್ಟು ಮಾಹಿತಿ ನಮಗಿರಲಿಲ್ಲ. ಒಂದಿಷ್ಟು ಮೆಂಬರ್ಗಳನ್ನು ಮಾಡಬೇಕನ್ನುವಂಥ ಮಾಹಿತಿಯನ್ನು ನಮ್ಮ ಮೊಟ್ಟ ಮೊದಲನೇ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ವೆಲ್ಕಮ್ ದೇನಿ ಅವರು ನಮ್ಗೆ ಹೇಳಿದ್ರಿಲ್ಲ, ನೀವು ಸಹ ಸದಸ್ಯರಾಗಲಿ, ನಿಮ್ಮ ಜೊತೆಯಲ್ಲಿ ಒಂದು 100 ಸದಸ್ಯರನ್ನು ನಿಮ್ಮ ಭಾಗದಲ್ಲಿ ಮಾಡಿಕೊಡಿ ನಮಗೆ ಅಂತ ಹೇಳಿದಾಗ ಮಾಡಿದ್ವಿ. ಅದಾದ ನಂತರ ನಾವು ಮೊಟ್ಟ ಮೊದಲನೇ ಪ್ರಾರಂಭ ಮಾಡಿದ್ದು ಕೋಲ್ಡ್ ಪ್ರೊಸೆಸಿಂಗ್, ಎಣ್ಣೆಗಾಣವನ್ನು ಪ್ರಾರಂಭ ಮಾಡಿ ಭಾಳ ಯಶಸ್ವಿಯಾಗಿ ಇವತ್ತು ಅದು ಭಾಳ ಅದ್ಭುತವಾಗಿ ನಡೀತಾ ಇದೆ. ನಮಗೆ ಡಿಮ್ಯಾಂಡ್ ಎಷ್ಟಿದೆ ಅಷ್ಟು ಮೀಟ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈಗ ಮಧ್ಯದಲ್ಲಿ ನಂತರ ನಿಧಾನವಾಗಿ ಸೆಲ್ಕೋ ಫೌಂಡೇಶನ್ ಅವರು ಬಂದುಬಿಟ್ಟು ಸೋಲಾರ್ ಪವರನ್ನು ಹಾಕಿ ನಮಗೆ ಒಂದು ಮಿನಿ ಕೋಲ್ಡ್ ಪ್ರೊಸೆಸಿಂಗ್ ಯೂನಿಟನ್ನು ಸಹ ಕೊಟ್ಟರು, ಎಲ್ಲ ಉಚಿತವಾಗಿ ಕೊಟ್ಟಿದ್ದಾರೆ ಸ್ವಲ್ಪ. ಆಮೇಲೆ ನಂತರ ಕೃಷಿ ಇಲಾಖೆಯಿಂದ ಒಂದು ಸಬ್ಸಿಡೈಸ್ಡ್ ಒಂದು ಟ್ರ್ಯಾಕ್ಟರನ್ನು ಸಹ ನಮ್ಮ ಕಂಪ್ನಿಗೆ ಕೊಟ್ಟಿದ್ದಾರೆ, ಮತ್ತು ಡ್ರೋನನ್ನು ಸಹ ಒಂದು ಕಂಪ್ನಿಯಿಂದ ಸಬ್ಸಿಡೈಸ್ ರೇಟಲ್ಲಿ ಕೊಟ್ಟಿದ್ದನ್ನು. ಈ ಮೂರು ಚಟುವಟಿಕೆ ಮಾಡ್ತಾ ಮಾಡ್ತಾ ಮೊಟ್ಟ ಮೊದಲು ನಮ್ಮ ಭಾರತ ದೇಶದಲ್ಲಿ ರಿಲಯನ್ಸ್ ಕಂಪ್ನಿಯವ್ರ ಜೊತೆಗೆ ಟೈಅಪ್ ಆಗಿ ನಾವು ಭತ್ತವನ್ನು ಖರೀದಿ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಭಾಳಷ್ಟು ಸಂತೋಷ ನೋಡಿ ನಾಡ್ಕೊಡ್ರೆ. ಈಗ ಒಂದು ಆರಂಭದಲ್ಲಿ ಸಣ್ಣ ರೈತರನ್ನು ಸೇರಿಸಿಕೊಂಡು ಒಂದು ರಾಷ್ಟ್ರ ಮಟ್ಟದಲ್ಲಿ ತಾವು ಹೊಸ ಹೊಸ ಕಂಪನಿಗಳನ್ನು ಒಡಂಬಡಿಕೆ ಮಾಡಿಕೊಂಡ್ರಿ. ಹೇಗೆ 1,000 ಜನ ರೈತ ಬಾಂಧವರನ್ನು ಸೇರಿಸೋದು ಸವಾಲಿನ ಕೆಲಸ, ಹೆಂಗೆ ಅದನ್ನು ಆರ್ಗನೈಸ್ ಮಾಡಿದ್ರಿ? ಹಾಗೆ ಈಗ ಕೆಲವೊಬ್ಬರು ಡೈರೆಕ್ಟರ್ಸನ್ನು ಫಸ್ಟು ಗುರುತಿಸ್ಕೊಂಡು, ಮಲ್ಲಿಕಾರ್ಜುನ ದೊಡ್ಡ ಪಾತ್ರ ಇದ್ದಾರೆ, ಅವ್ರು ಫಸ್ಟ್ ನಮ್ಮನ್ನೆಲ್ಲ ಗುರುತಿಸ್ಕೊಂಡು ನಮಗೆ ಸಬ್ಸಿಕ್ವೆಂಟ್ಲಿ ನಾವು ನೀವು ನಿಮ್ಮ ಭಾಗದಲ್ಲಿ ಕೆಲವು ರೈತರನ್ನು ಸೇರಿಸಿ ಅಂತೇಳಿ ಇವತ್ತು 26 ಹಳ್ಳಿಗಳಲ್ಲಿ ಸಿಂಧೂರು ತಾಲೂಕಲ್ಲಿ ಈ ರೈತರು ಇದರಲ್ಲಿ ಸೇರ್ಕೊಂಡಿದ್ದಾರೆ. 26 ಹಳ್ಳಿಯ ರೈತರು 1,000 ಜನ. 1,000 ಜನ. ಹೇಗೆ ಇದನ್ನ ಪ್ರಾರಂಭದಲ್ಲಿ ಯಾವ ಉದ್ದೇಶಕ್ಕೆ ತಾವು ಆರಂಭ ಮಾಡಿದ್ರಿ? ಈಗ 1,000 ಜನ ಸೇರಿಸೋದು ಒಂದು ಸವಾಲಿನ ಕೆಲಸ ಆಯಿತು, ಅದನ್ನ ಅವರ ಒಂದು ಸದಸ್ಯತ್ವ ಶುಲ್ಕವನ್ನು ಖರೀದಿ ಮಾಡೋದಾಗಿರ್ಬೋದು, ಸದಸ್ಯರಷ್ಟು ಜನ ಇರಬೇಕು, ಇದೆಲ್ಲ ಮಾಹಿತಿ ನಿಮಗೆ ಪ್ರಾರಂಭದಲ್ಲಿ ಎಲ್ಲಿ ಸಿಕ್ತು? ಇದನ್ನು ನಾಬಾರ್ಡ್ ಅವರೇ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದು. ಇಟ್ ಈಸ್ ಪ್ರಮೋಟೆಡ್ ಬೈ ನಾಬಾರ್ಡ್. ಅದಲ್ಲದೇ ನಮ್ಮಲ್ಲಿ ಭಾರತೀಯ ಕಿಸಾನ್ ಟ್ರಸ್ಟ್ ಅವರು, ಹೌದು, ಅಂಡರ್ ದೇರ್ ಅವ್ರ ಕೆಳಗಡೆ ನಾವು ಸಿಂಧನೂರು ತಾಲೂಕದಲ್ಲಿ 5 ರೈತ ಉತ್ಪಾದಕರ ಕಂಪ್ನಿಗಳನ್ನು ಅವರು ಪ್ರಮೋಟ್ ಮಾಡಿದರು. ಬೇಸಿಕಲಿ ನಾಬಾರ್ಡ್ ಅವರು ಅವ್ರಿಗೆ ಹೇಳಿ ಅವರಿಂದ ನಮಗೆ ಹೇಳಿದರು. ನಾವು ಇದನ್ನು ಮಾಡಿದ್ದು ಇದನ್ನು ಕೇಂದ್ರ ಸರ್ಕಾರ ಅಂದು ರೈತರ ಇನ್ಕಮ್ ಡಬಲ್ ಮಾಡಬೇಕನ್ನುವಂಥ ಉದ್ದೇಶ ಏನಿದೆ ಅಲ್ಲ, ಅದರಲ್ಲಿ ಇದು ಇದ್ರ ತ್ರೂನೇ ಮಾಡೋದಕ್ಕೆ ಸಾಧ್ಯ ಅನ್ನೋಂಥದ್ದನ್ನು ಅರ್ಥ ಮಾಡಿಕೊಂಡು ಇದನ್ನು ಅಗ್ರೆಸಿವ್ ಆಗಿ ಅವರು ಪ್ರಮೋಟ್ ಮಾಡಿದ್ದಾರೆ. ಪ್ರಾರಂಭದಲ್ಲಿ ನಬಾರ್ಡ್ ಸಂಸ್ಥೆಯವರು ಇದನ್ನ ಪರಿಕಲ್ಪನೆ ಹುಟ್ಟಾಕಿದ್ರಿಂದ ತಾವು ಕೂಡ ಇದನ್ನ ಮಾಡಬೇಕು ಅಂತ ಮುಂದೆ ಬಂದ್ರಿ. ಹೌದು. ಈಗ ಪ್ರಾರಂಭದಲ್ಲಿ ತಾವು ಹೇಳಿದ್ರಿ ಈಗ ಎಣ್ಣೆಗಾಣವನ್ನ, ಆಯಿಲ್ ಇಂಡಸ್ಟ್ರಿಯನ್ನು ಮಾಡಿದ್ರಿ, ಹೇಗೆ ಅದನ್ನು ಆರಂಭ ಮಾಡಿದ್ರಿ, ಅದು ಲಾಭದಾಯಕವಾಗಿ ಆಯ್ತಾ? ಆಗ್ತಾ ಇದೆ, ಅದನ್ನು ಅದು ತುಂಬ ಚೆನ್ನಾಗಿದೆ. ಅದನ್ನು ಕ್ವಾಲಿಟಿಯನ್ನು ಮಾತ್ರ 100% ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಸಣ್ಣ ಪ್ರಮಾಣದಲ್ಲಿ ಇದ್ದರೂ ಸಹ ನಾವು ಲೋಕಲಲ್ಲಿ ರೈತರು ಬಂದುಬಿಟ್ಟು ತಮ್ಮ ಬೆಳೆದದ್ದನ್ನು ತಂದು ತಾವೇ ಬಂದು ಇಲ್ಲಿ ಕ್ರಷ್ ಮಾಡ್ಕೊಂಡು ಹೋಗೋದಕ್ಕೂ ಅವಕಾಶ ಇದೆ. ನಾವೊಂದು ಮಿನಿಮಮ್ ಬಾಡಿಗೆಯನ್ನು ತಗೊಳ್ತೀವಿ, ಇಲ್ಲಾಂದರೆ ನಾವು ಪರ್ಚೇಸ್ ಮಾಡಿ ರಾ ಮೆಟೀರಿಯಲ್ ಪರ್ಚೇಸ್ ಮಾಡಿ ನಾವು ಎಣ್ಣೆಯನ್ನು ಮಾಡಿ ರೆಡಿ ಮಾಡಿ ಅದನ್ನು ಸಹ ಮಾರುಕಟ್ಟೆಯಲ್ಲಿ ಕಳಿಸ್ತೀವಿ ನಾವು. ಈಗ ಯಾವ್ಯಾವ ಎಣ್ಣೆಗಳು ತಮ್ಮ ಕಾರಣದಲ್ಲಿ ತಯಾರಾಗ್ತವೆ? ನಮ್ಮಲ್ಲಿ ಸನ್ಫ್ಲವರ್ ಆಗುತ್ತೆ, ಆಮೇಲೆ ಎಳ್ಳು ಆಗುತ್ತೆ, ಶೇಂಗಾ ಆಗುತ್ತೆ, ಮತ್ತೆ ಕುಸುಬಿನೂ ಸಹ ಆಗುತ್ತೆ. ಇಷ್ಟು. ಹೇಗೆ ಇದನ್ನು ಸಂಸ್ಕರಣೆ ಮಾಡೋದಕ್ಕೆ ಪರಿಣಿತರು ಬೇಕಾಗ್ತದೆ, ಯಂತ್ರೋಪಕರಣ ಕೊಡಬೇಕಾಗ್ತದೆ, ಹೇಗೆ ಆರ್ಗನೈಸ್ ಮಾಡಿದ್ರಿ? ಇಲ್ಲ, ಅದನ್ನು ನಮ್ಮಲ್ಲಿ ಲೋಕಲ್ ಮಾರ್ಕೆಟಲ್ಲಿ ಗೊತ್ತಿರೋವಂಥವ್ರು ಇದ್ದರು, ಟೆಕ್ನಿಕಲ್ ಗೊತ್ತಿರೋರು ಇವತ್ತು ಒಬ್ಬರು ಇದ್ದಾರೆ, ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾರೆ. ನಮ್ಮ ಹತ್ರ ಈಗ 4 ಇದ್ದಾವೆ, ಸೊ 3 ಆಲ್ವೇಸ್ ರನ್ನಿಂಗ್, ಒಂದು ಸ್ಪೇರ್ ಇಟ್ಟಿರ್ತೀವಿ ಇನ್ ಕೇಸ್ ಸಮಥಿಂಗ್ ಆದರೆ ಮಾತ್ರ ಇನ್ನೊಂದು ರೆಡಿ ಇರಲಿ ಅನ್ನೋದಕ್ಕೆ. 4 ಇದ್ದಾವೆ, 3 ಕಂಟಿನ್ಯೂಸ್ ರನ್ ಆಗ್ತಾ ಇದೆ. ರನ್ ಆಗ್ತಾ ಇದೆ. ಹೇಗೆ ಅದನ್ನು ತಮ್ಮದೇ ಆದಂಥ ಒಂದು ಬ್ರ್ಯಾಂಡಲ್ಲಿ ತಾವು ಪ್ಯಾಕಿಂಗ್ ಮಾಡ್ತಿದ್ದಾರೆ? ಇನ್ನೂ ಬ್ರ್ಯಾಂಡ್ ಮಾಡಿಲ್ಲ, ಬ್ರ್ಯಾಂಡ್ ಮಾಡಬೇಕನ್ನುವಂಥ ಉದ್ದೇಶ ಇದೆ. ಬಟ್ ಅಷ್ಟರಲ್ಲಿ ಏನಾಯ್ತು ಅಂದರೆ ಸನ್ಮಾನ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯಲ್ಲಿ ಒಂದೊಂದು ಫುಡ್ ಪ್ರೊಸೆಸಿಂಗ್ ಯೂನಿಟ್ ಮಾಡಬೇಕನ್ನುವಂಥದ್ದು ಅವರ ಆಸಕ್ತಿಯಾಗಿ ಅವರು ಸೆಲೆಕ್ಟ್ ಮಾಡಿ ಒಂದೊಂದು ಜಿಲ್ಲೆಗೆ ಒಂದೊಂದು ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡೋದು ಯಾವ್ದು ಚೆನ್ನಾಗಿ ನಡೀತಾ ಇದೆ ನೋಡಿ ನಾಬಾರ್ಡ್ ಅವರು ಅದನ್ನು ಸೆಲೆಕ್ಟ್ ಮಾಡಿ ನಮ್ಮನ್ನು ಸೆಲೆಕ್ಟ್ ಮಾಡಿ ನಮಗೆ ದಾಲ್ ಮಿಲ್ಲನ್ನು ಸೆಲೆಕ್ಟ್ ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ನಾವು ದೊಡ್ಡ ಪ್ರಮಾಣದ 2,16,00,000 ರೂಪಾಯಿ ಅದು MP ಲೋಕಲ್ ಫಂಡ್ ಇರ್ಬೋದು 46,00,000 ಉಳಿದಿದ್ದೆಲ್ಲ ನಾಬಾರ್ಡ್ ಫೈನಾನ್ಸ್ನಲ್ಲಿ ನಮಗೆ ಈಗ ನಮ್ದು ಆಲ್ರೆಡಿ ಪ್ಲಾಂಟ್ ರೆಡಿ ಆಗ್ತಾ ಇದೆ. ಎಣ್ಣೆಗಣ ಜೊತೆಗೆ ತಮ್ಮದು ದಾಲ್ ಪ್ರೊಸೆಸಿಂಗ್ ಯೂನಿಟ್ ಅದನ್ನು ಕೂಡ ಒಂದು ತಯಾರಾಯಿತು. ಹೌದೌದು ಕರೆಕ್ಟ್. ಈಗ ಕಚ್ಚಾ ವಸ್ತುಗಳು ಬಹಳ ಮುಖ್ಯ, ಅಥವಾ ಎಣ್ಣೆಗಣ ಹಾಕೋದ್ರಿಂದ ಈಗ ಇತ್ತೀಚೆಗೆ ಈ ದ್ವಿದಳ ಧಾನ್ಯಗಳ ಬೆಲೆ ಆಗಿರ್ಬೋದು, ಜೊತೆಗೆ ಎಣ್ಣೆ ಕಾಳುಗಳ ಉತ್ಪಾದನೆ ಬೆಳವಣಿಗೆ ಇದು ಒಂದು ಬೆಳೆಯುವಂತಹ ಒಂದು ಕ್ಷೇತ್ರವನ್ನು ಕೂಡ ಕಡಿಮೆ ಆಯಿತು. ಹೇಗೆ ತಂದ್ಕೋತೀರಿ ಈ ಕಚ್ಚಾ ವಸ್ತುಗಳನ್ನು? ಕಚ್ಚಾ ವಸ್ತುಗಳನ್ನು ನಾವು ಲೋಕಲ್ ಮಾರ್ಕೆಟ್ನಲ್ಲಿ ಸಿಗ್ತದೆ, ಕೆಲವರು ರೈತರು ಬಂದು ಕೊಡ್ತಾರೆ. ಎಣ್ಣೆ ಕಾಳಿಂದ ನನಗೆ ಮಾಹಿತಿ ಇದೆ, ಯಾಕಂತ ಹೇಳಿದ್ರೆ ದೇಶದಲ್ಲಿ ಬಹಳ ಅಭಾವ ಇದೆ, ಅದನ್ನು ಇಂಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಕರ್ನಾಟಕ ಆಯಿಲ್ ಸೀಡ್ಸ್ ಫೆಡರೇಷನ್ ಅಲ್ಲಿ ವೆಂಕಟರಾಮನಗೌಡರು ಅಂತೇಳಿ ಅಧ್ಯಕ್ಷನಿದ್ದಾರೆ, ಅದನ್ನು ಪ್ರಮೋಟ್ ಮಾಡೋದಕ್ಕೆ ಅವರು ಫ್ರೀಯಾಗಿ ಬೀಜವನ್ನು ಸಹ ಸನ್ಫ್ಲವರ್ ನಮ್ಮ ಭಾಗದಲ್ಲಿ ಕೊಟ್ಟಿದ್ದಾರೆ. ಹೊಸ ಹೊಸ ತಳಿಗಳನ್ನು ಸಂಶೋಧನೆ ಮಾಡಿದಂತೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದಿಂದ ಸಂಶೋಧನಾ ಬೀಜಗಳನ್ನು ಅವರು ಫ್ರೀಯಾಗಿ ಕೊಟ್ಟು ಮತ್ತೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಈಗ ತಾವು ರಿಲಯನ್ಸ್ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಭತ್ತವನ್ನು ಖರೀದಿ ಮಾಡುವಂಥದ್ದು ಅಂತ ಒಂದು ಒಪ್ಪಂದವನ್ನು ಮಾಡಿಕೊಂಡ್ರಿ, ಇದು ಹೇಗೆ, ಇದು ಏನಿದು ವಿಚಾರ, ಹೇಗೆ ಅದನ್ನು ಅವರಿಗೆ ತಾವು ಒಪ್ಪಂದ ಮಾಡಿಕೊಂಡ್ರಿ, ಯಾವ ರೀತಿಯಾಗಿ ತಮ್ಮ ರೈತರಿಗೆ, ತಮ್ಮ ಸದಸ್ಯತ್ವ ರೈತರಾಗಿರ್ಬೋದು ಅಥವಾ ತಮ್ಮ ಸಿಂಧನೂರಿನ ತಾಲೂಕು ಅಥವಾ ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರಿಗೆ ಇದರಿಂದ ಹೇಗೆ ಅನುಕೂಲ ಆಗುತ್ತೆ, ಯಾವ ರೀತಿಯಾದಂಥ ಮಾನದಂಡಗಳು? ನಾವು MSPಗಿಂತ ಒಂದು 10-15 ರೂಪಾಯಿ ಜಾಸ್ತಿ ಕೊಟ್ಟು ಖರೀದಿ ಮಾಡೋದಕ್ಕೆ ನಾವು ರಿಲಯನ್ಸ್ ಜೊತೆ ಟೈ ಅಪ್ ಹಾಕಿದ್ವಿ. ಒಂದು 2 ಲೋಡು ಅದು ಒಳ್ಳೆ ಸಿಸ್ಟಮ್ ಇತ್ತು, ಅವ್ರ ಜೊತೆ ಚರ್ಚೆ ಮಾಡಿದಾಗ ಅದು ಒಳ್ಳೆ ಸಿಸ್ಟಮ್. ನಾವು ಒಂದು ಬೇರೆ ಹೌದನ್ನು ಅವರು ಖರೀದಿಗಾಗಿ ತೆಗೆದುಕೊಂಡಿದ್ದರು. ನಾವು ಒಳಗಡೆ ಹೋಗಿದ ತಕ್ಷಣ ಇಮಿಡಿಯೇಟ್ GPS ಆಗಿ ತೂಕವನ್ನು ಸಹ ರಿಜಿಸ್ಟರ್ ಮಾಡಿ ನಮ್ಮ ಸಂಘಕ್ಕೆ ಅಂದರೆ ಸ್ವಾಸ್ಥ್ಯ ನಮ್ಮ ರೈತ ಉತ್ಪಾದಕರ ಕಂಪ್ನಿಗೆ ದುಡ್ಡನ್ನು ಇಮಿಡಿಯೇಟಾಗಿ ಅವರು ಟ್ರಾನ್ಸ್ಫರ್ ಮಾಡುವಂಥದ್ದು. ಅದಾಗಿ ನಾವು 1 ದಿವಸ ಅಥವಾ 2 ದಿವಸ ರೈತರಿಗೆ ಎಲ್ಲವೂ ಟ್ರಾನ್ಸ್ಪರೆಂಟಾಗಿತ್ತು. ಬಟ್ ದುರ್ದೈವ ಏನಾಯ್ತು ಅಂತಂದರೆ ಪಂಜಾಬ್ ಹರಿಯಾಣದಲ್ಲಿ ಆದ ಗಲಾಟೆಗೆ ಅವರು ಇಲ್ಲಿ ಸಹ ಕೆಲವೊಂದು ಸಂಘಟನೆಗಳು ಹೋರಾಟ ಮಾಡಿದ್ರಿಂದ ನಮ್ಮ ಆವಾಗಿನ ಅಧ್ಯಕ್ಷರಿಗೆ ಕರೆಗಳು ಬಂದವು. ಹೌದು, ಎಲ್ಲಿವರೆಗೆ ಅಂದರೆ ಇವರು SPO ಜೊತೆಗೆ ಸತ್ತ ಇವರ ಸಂಪರ್ಕ SPO ನಂಬರ್ನ ಕಾಂಟ್ಯಾಕ್ಟ್ ಮಾಡ್ತಾಯಿದ್ರು, ನಿಮ್ಗೇನಾದ್ರು ತೊಂದರೆ ಇದ್ದರೆ ನಮಗೆ ಫೋನ್ ಮಾಡಿ ಅಂತ. ಆ ಸಮಯದಲ್ಲಿ ಹೆದರ್ಕೊಂಡು ರಿಲಯನ್ಸ್ ಅವರು ತಕ್ಷಣ ಅದನ್ನು ಬಂದ್ ಮಾಡಿಬಿಟ್ರು. ಹಾಗಾಗಿ ಅದು ಅಲ್ಲಿಗೆ ನಿಂತೋಗಿ ಈಗ ಹೊಸದಾಗಿ ದಾಲ್ ಏನೋ ಬರ್ತಾ ಇದ್ದಾರೆ, ಅದರಿಂದ ಮತ್ತೆ ನಾವು ಪುನಃ ಚೇತನಗೊಳ್ಳಂಗೆ. ಈಗ ಈಗ ಅದಕ್ಕೆ ಭಾಳಷ್ಟು ಸಂತೋಷ ಆಗುತ್ತೆ. ಈಗ ಗ್ರಾಮೀಣ ಭಾಗದಲ್ಲಿ ರೈತರ ಹಿತದೃಷ್ಟಿಯನ್ನು ಇಟ್ಕೊಂಡು ನಮ್ಮದಾದಂಥ ಒಂದು ಸಮಾನ ಮನಸ್ಕರ ಒಂದು ಸಂಘಟನೆಯಿಂದ ಈ ಒಂದು ಉತ್ಪಾದಕ ಕಂಪನಿಯಾಗಿದೆ, ಹೇಗೆ ಆರಂಭದಲ್ಲಿದ್ದಂತಹ ಸದಸ್ಯರ ಮನಸ್ಥಿತಿ ಮತ್ತು ಈಗಲೂ ಕೂಡ ಇದೆಯಾ? ಮನಸ್ಥಿತಿ ಆರಂಭದಲ್ಲಿ ಭಾಳ ಕಮ್ಮಿ ಇತ್ತು, ಇನ್ನು ಮೇಲೆ ನಾವು ಚೆನ್ನಾಗಿ ಬೆಳೀತಾ ಇದೀವಲ್ಲ, ಇನ್ನೂ ಮತ್ತೆ ವಿಶ್ವಾಸ ಬರಬೇಕು ರೈತರಿಗೆ. ನಮ್ಮ ಸಂಘ ಎಷ್ಟು ದೊಡ್ಡದು ಬೆಳೀತದೆ ಅಂತ ಯಾರೂ ಇರಲಿಲ್ಲ ಅವಾಗ. ಬಟ್ ಈಗ ಖಂಡಿತವಾಗಿ ಅದು ಉದ್ಘಾಟನೆ ಅನ್ನಿಸ್ ಡೇಟ್ ಆಲ್ಮೋಸ್ಟ್ 15 August ಅಂತೇಳಿ ನಿರ್ಣಯ ಮಾಡಿದ್ದಾರೆ. ಬಟ್ ಈ ಮಳೆ ಜಾಸ್ತಿ ಆಗಿರೋದ್ರಿಂದ ಬಹುಶಃ ನನಗನ್ಸುತ್ತೆ ವೈಯಕ್ತಿಕವಾಗಿ ಸ್ವಲ್ಪ ತಡವಾಗ್ಬೋದು. ಆ ಇನಾಗ್ರೇಷನ್ ದಿವಸ ಎಲ್ಲ ಮೆಂಬರ್ನ ಕಡೆ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿ ನಮ್ಮ ಕಂಪ್ನಿ ಇಷ್ಟು ಬೆಳೆದಿದೆಯೋ ಅಂತ ಮನವರಿಕೆಯನ್ನು ಖಂಡಿತವಾಗಿ ಎಲ್ಲ ಸದಸ್ಯರಿಗೆ ಮಾಡುವಂಥ ಕೆಲಸ ನಾವು ಮಾಡ್ತೀವಿ. ಈಗ ದಾಲ್ ಮಿಲ್ ತಾವು ಕಟ್ಟಿದ್ದೀರಿ, ಇನ್ನು ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ದಿನಗಳಲ್ಲಿ ಇದು ಕಾರ್ಯಾರಂಭವನ್ನು ಮಾಡುತ್ತೆ? ಹೌದು, ಖಂಡಿತವಾಗಿ ಮಾಡುತ್ತೆ. ಅದು ಹೇಗೆ ಸದಸ್ಯರು ನಿಯತಕಾಲಿಕವಾಗಿ ಮಾಹಿತಿಯನ್ನು ಪಡ್ಕೋತಾರೆ ಅಥವಾ ಸಭೆಗಳು ಹೇಗೆ ಮಾಡ್ತೀರಿ? ಇಲ್ಲ, ನಾವು ಸಭೆಗಳನ್ನು ಮಾಡಬೇಕಾದ್ರೆ ಈಗ ITC ಆಲ್ರೆಡಿ 2 ಮೀಟಿಂಗ್ ನಮ್ಮ ಜೊತೆ ಮಾಡಿದ್ದಾರೆ. ಕೆಲವೊಂದು ಸದಸ್ಯರುಗಳನ್ನು 2 ಕಡೆ ಮೀಟಿಂಗ್ ರೈತರನ್ನು ಸೇರಿಸಿ ITC ಜೊತೆಗೆ ಸಂಪರ್ಕವನ್ನು ಮಾಡಿ ITC ಮಾಸ್ ಅನ್ನುವಂಥದ್ದು ಒಂದು ಆ್ಯಪ್ ಇದೆ, ಆ ಆ್ಯಪನ್ನು ಡೌನ್ಲೋಡು ರೈತರಿಗೆ ಆಲ್ರೆಡಿ ನಾವು ಮಾಡಿಸ್ತಾ ಇದ್ದೀವಿ. ಇನ್ನು ಬೇರೆ ಬೇರೆ ಕಡೆ ಹೋಗುವಂಥ ಕಾರ್ಯಕ್ರಮಗಳಿದ್ದಾವೆ, ಅದು ಮಾಡಿಸಿ ಅವ್ರಿಗೆ ಮಾಹಿತಿಯನ್ನು ITC ಮಾಸ್ ಅನ್ನುವಂಥ ಒಂದೇ ಒಂದು ಆ್ಯಪಲ್ಲಿ ಎಲ್ಲ ಮಾಹಿತಿಯನ್ನು ಅಲ್ಲಿ ಸಿಗುತ್ತೆ. ನಿಮಗೆ ಬೀಜ ಬೇಕಾ, ಬೀಜ ಸಿಗುತ್ತೆ. ಮಾರ್ಕೆಟು ಒಂದು ಅದರಲ್ಲಿ ಒಂದು ಇದಿದೆ, ಮಂಡಿ ಅಂತಿದೆ, ಅದು ಕೊಡ್ದುಬಿಟ್ರೆ ಮಾರ್ಕೆಟು ವೆದರು ಏನಾಗುತ್ತೆ, ಮಳೆ ಬರುತ್ತೋ, ಏನು ವೆದರು, ಎಲ್ಲ ಡೀಟೇಲನ್ನು ಅವರು ರೈಟ್ ಫ್ರಮ್ ಬೀಜದಿಂದ ಹಿಡಿದು ಮಾರ್ಕೆಟ್ ಮಾಡೋದಕ್ಕೆ ಅವರು ನಮಗೆ ಸಹಾಯ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ITC ಮಾಸ್ ಅನ್ನುವಂಥ ಜೊತೆಗೆ ಸಂಪರ್ಕದಲ್ಲಿದೆ. ಮತ್ತು ಮೊನ್ನೆ ಒಂದು ಸಮನ್ವಯ ಏನೋ ಒಂದು ಕಂಪ್ನಿಯಲ್ಲಿ VC ಆಯಿತು ನಿನ್ನೆ ಬೆಳಿಗ್ಗೆ 11 AM. ಸೊ ಅವರು ಸಹ ನಮಗೆ ಇದನ್ನು ಹೆಲ್ಪ್ ಮಾಡೋಕ್ಕೆ, ಆಮೇಲೆ ಇನಿಷಿಯಲ್ ನಮಗೆ ಕ್ಯಾಪಿಟಲ್ ಬೇಕಲ್ಲ, ಬಂಡವಾಳ ಬೇಕು, ಆ ಬಂಡವಾಳಕ್ಕೆ ಅವ್ರು ಆಲ್ರೆಡಿ ನಮ್ಮ ಜೊತೆಯಲ್ಲಿ ಮಾತನಾಡೋಕ್ಕೆ ಬರೋಕ್ಕೆ ಸಿದ್ಧವಾಗಿದ್ದಾರೆ. ಒಂದೇನಂದ್ರೆ ದೈವ ನಮಗೆ ಅಂತ ಹೇಳಿದ್ರೆ ಕರ್ನಾಟಕ ಆಯಿಲ್ ಸೀಡ್ಸ್ ಫೆಡರೇಷನ್ ಸಹ ಅವ್ರದೇ ಅವ್ರು ಬರೀ ಆಯಿಲನ್ನು ಬಿಟ್ಟು ಬೇರೆ ಬೇರೆ ಡೈವರ್ಸಿಫಿಕೇಶನ್ ಮಾಡಿ ಈಗ ಅವರು ದ್ವಿದಳ ಕಡಲೆ ಮತ್ತು ತೊಗರಿ ಬೆಳೆಯನ್ನು ಅವರು ಮಾಡ್ತಾ ಇದ್ದಾರೆ. ಅವರು ನಮ್ಮ ಜೊತೆಗೆ ಎಂ ಒ ಯು ಮಾಡ್ಕೊಳಕ್ಕೆ ಸಿದ್ಧ ಆಗಿದ್ದಾರೆ. ಅವ್ರ ಜೊತೆಯಲ್ಲಿ ಮೀಟಿಂಗ್ ಮಾಡಿ ಅವರು ರಾ ಮೆಟೀರಿಯಲ್ ನಮ್ಗೆ ಕೊಡ್ತಾರೆ, ಅವರೇ ಬ್ರ್ಯಾಂಡಲ್ಲಿ ನಾವು ಅವ್ರಿಗೆ ಮಿಲ್ ಮಾಡಿ ಕೊಡಬೇಕು. ಅದನ್ನು ಬಾಡಿಗೆಗೆ ನಾವು ಪ್ರಾರಂಭ ಮಾಡೋಕ್ಕೆ ಸಿದ್ಧವಾಗಿದ್ದೇವೆ. ಈಗ ಬಸವರಾಜ್ ನಾಡಗೌಡರು, ಭಾಳ ಸಂತೋಷ ಆಗುತ್ತೆ. ಈಗ ಲೋಕಲ್ ಫಾರ್ ವೋಕಲ್ ಅಂತ ಹೇಳಿ ಒಂದು ಪರಿಕಲ್ಪನೆ ಅಂತಂದರೆ ಹಳ್ಳಿಯ ವಸ್ತುಗಳು ದಿಲ್ಲಿಯಲ್ಲಿ ಹೋಗಬೇಕು, ಮಹಾನಗರಗಳಲ್ಲಿ ಮೆಟ್ರೋ ಸಿಟಿಗಳಲ್ಲಿ ಹೋಗಬೇಕು, ಮಧ್ಯವರ್ತಿಗಳ ಹಾವಳಿ ಕಡಿಮೆ ಆಗಬೇಕು ಅನ್ನೋದು ಒಂದು ರೈತ ಉತ್ಪಾದಕ ಕಂಪನಿಯ ಒಂದು ಮೂಲ ಉದ್ದೇಶ. ಈ ಒಂದು ಉದ್ದೇಶ ಸಾಕಾರ ಆಗ್ತಾ ಇದೆ ಹೇಗೆ? ಇಲಾಖೆ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ನಿಮ್ಮ ಸ್ವಾಸ್ಥ್ಯ ಕಂಪನಿಗೆ ಹೇಗೆ ಸಹಾಯವನ್ನು ಮಾಡಿವೆ? ಈಗಾಗಲೇ ಹೇಳಿದ ಕೃಷಿ ಇಲಾಖೆಯಿಂದ ನಮಗೆ ಸಬ್ಸಿಡೈಸ್ಡ್ ಒಂದು ಟ್ರ್ಯಾಕ್ಟರ್ ಸಿಕ್ಕಿದೆ. ಪ್ರೈವೇಟ್ ಕಂಪ್ನಿಗಳು ಹೆಚ್ಚು ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇದರಲ್ಲಿ. ಸೆಲ್ಕೋ ಇರ್ಬೋದು, ಇನ್ನೂ ಇರೋದ ಕಂಪ್ನಿ, ಡ್ರೋನ್ ಕಂಪ್ನಿ ಒಬ್ಬರು ಬಂದ್ಬಿಟ್ರೆ ನಮಗೊಂದು ಡ್ರೋನ್ ಕೊಟ್ಟಿದ್ದಾರೆ. ಸಬ್ಸಿಡೈಸ್ಡ್ ರೇಟ್ ಕೇವಲ ಒಂದು 20-25% ನಾವು ಕೊಟ್ಟರೆ ಉಳಿದಿದ್ದೆಲ್ಲ ಅವರೇ ಕೊಡ್ತಾರೆ. ಸೊ ಮುಂದಿನ ಕಾಲದಲ್ಲಿ ಸಹ ಈಗ ಡ್ರೋನ್ ಅನ್ನುವಂಥದ್ದು ಭಾಳ ಹೆಲ್ಪ್ಫುಲ್, ಯಾಕಂದರೆ ಲೇಬರ್ ಕೊರತೆ ಇರೋದ್ರಿಂದ ಡ್ರೋನಿಂದಲೇ ನಾವು ಲಿಕ್ವಿಡ್ ಫರ್ಟಿಲೈಸರು ಪೆಸ್ಟಿಸೈಡನ್ನು ಸ್ಪ್ರೇ ಮಾಡೋದಕ್ಕೆ ಈಗಾಗಲೇ ರೈತರು ಮುಂದೆ ಬರ್ತಾ ಇದ್ದಾರೆ. ನಾವು ನಮ್ಮ ಡ್ರೋನನ್ನು ಹೆಚ್ಚಿಗೆ ಅದನ್ನು ಪಬ್ಲಿಸಿಟಿ ಚೆನ್ನಾಗಿ ಮಾಡಿ ರೈತರಿಗೆ ಅದರ ಮಾಹಿತಿಯನ್ನು ಕೊಟ್ಟರೆ ಖಂಡಿತವಾಗಿ ರೈತರು ಅದು ಮಾಡೋದಕ್ಕೆ ಸಿದ್ಧವಾಗಿದ್ದಾರೆ. ಮತ್ತು ದ್ವಿದಳದ ಬಗ್ಗೆ ಈಗ ನಮ್ಮ ದಾಲ್ಮಿಲ್ ಆಗಿರೋದ್ರಿಂದ ಈ ದ್ವಿದಳ ತೊಗರಿ ಮತ್ತು ಕಡಲೆ ಬೆಳೆಯುವಂಥ ರೈತರನ್ನು ಸಂಪರ್ಕ ಮಾಡಿ ಆಮೇಲೆ ಒಂದು ಡೆಮಾನ್ಸ್ಟ್ರೇಷನ್ ಪ್ಲಾಟನ್ನು ಮಾಡಬೇಕನ್ನುವಂಥದ್ದು ಐ ಟಿ ಸಿ ಅವರು ಆಲ್ರೆಡಿ ನಮಗೆ ಸಲಹೆ ಕೊಟ್ಟಿದ್ದಾರೆ. ಒಂದು 4 ಎಕರೆ ಪ್ಲಾಟನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಈಗ ಅವರ ಮಾನದಂಡ ಪ್ರಕಾರ, ಅವರ ಒಂದು ತಾಂತ್ರಿಕತೆ ಪ್ರಕಾರ ಒಂದು ಶುದ್ಧತೆಯನ್ನು ಕಾಪಾಡ್ಕೊಳ್ಳೋದು ಭಾಳ ಮುಖ್ಯ. ಖಂಡಿತವಾಗಿ, ಯಾಕಂದರೆ ಇವಾಗ ಎಲ್ಲಿವರೆಗೆ ಮಾಡ್ತಾರೆ, ನಾವು ಸಹ್ಯಾದ್ರಿ ಅಂತೇಳಿ ಒಂದು ನಾಸಿಕಲ್ಲಿ 3 ದಿವಸ ಟ್ರೈನಿಂಗ್ ಹೋಗಿದ್ವಿ. ಅದು ರೈತ ಉತ್ಪಾದಕರ ಕಂಪ್ನಿ, ಅದು 1,550 ಕೋಟಿ ಟರ್ನ್ ಓವರ್ ಅಷ್ಟೇ. ಅವರು ಅಲ್ಲಿ ಮೇನ್ಲಿ ಅವ್ರು ಕೆಲಸ ಮಾಡ್ತಾ ಇರೋದು ದ್ರಾಕ್ಷಿ, ಟೊಮ್ಯಾಟೊ, ಉಳ್ಳಾಗಡ್ಡಿ ಮತ್ತು ಕೆಲವು ವೆಜಿಟೇಬಲ್ಸ್ ಎಲ್ಲ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾರೆ. ಟೋಟಲ್ 20,000ಕ್ಕಿಂತ ಹೆಚ್ಚು ಅಧಿಕ ರೈತರು ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ. ಅವರು ಅಂತಾರಾಷ್ಟ್ರೀಯ ಮಾರುಕಟ್ಟೆಗೆ ಹೋಗಬೇಕಾದ್ರೆ ಏನು ಕ್ವಾಲಿಟಿ ಮೇಂಟೈನ್ ಮಾಡಬೇಕು, ಯಾವ ರೀತಿಯನ್ನು ಫರ್ಟಿಲೈಸರ್ ಯೂಸ್ ಮಾಡಬೇಕು, ರೆಸಿಡ್ಯುಯಲ್ ಕಂಟೆಂಟ್ ಕಮ್ಮಿ ಇರುವಂಥ ಪೆಸ್ಟಿಸೈಡನ್ನು ಉಪಯೋಗ ಮಾಡಿದ್ರೆ ಮಾತ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಪ್ಕೊಳ್ತಾರಲ್ಲ, ಆ ಮಾಹಿತಿಯನ್ನು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅನ್ನುವಂಥದ್ದನ್ನು ಅವ್ರು ಕಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಹ ನಾವು ಮುಂದೆ ಅವರು ಐ ಟಿ ಸಿ ಅವರು ಅದನ್ನು ನಮ್ಗೆ ಹೆಲ್ಪ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ನಾವು ಕೆಲವು ರೈತರನ್ನು ಸೆಲೆಕ್ಟ್ ಮಾಡಿ ಒಳ್ಳೆ ಕ್ವಾಲಿಟಿ ಇಳುವರಿ ಜಾಸ್ತಿ ಆಗಬೇಕು ಮತ್ತು ಒಳ್ಳೆ ಕ್ವಾಲಿಟಿ ಇದ್ದು ಅಂತಾರಾಷ್ಟ್ರೀಯ ಮಾರ್ಕೆಟಿಗೆ ಹೋಗುವಾಗ ಅಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ರೈತರಿಗೆ ಹೆಚ್ಚು ಲಾಭದಾಯಕವಾಗಿ ಸಹಾಯ ಮಾಡಬೇಕು ಅನ್ನುವಂಥದ್ದು ಒಳ್ಳೆ ಉದ್ದೇಶ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ತಮ್ಮ ಕಂಪನಿಯಲ್ಲಿ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಿಇಒಗಳಾಗಿರ್ಬೋದು, ಕ್ಷೇತ್ರ ಮಟ್ಟದ ಅಧಿಕಾರಿಗಳು, ಅವರಿಗೆ ಕಾಲಕಾಲಕ್ಕೆ ತರಬೇತಿಯನ್ನು ಕಳಿಸ್ತಿರ್ತಾವೆ? ಖಂಡಿತವಾಗಿ, ನಮ್ಮ ನಾಸಿಕ್ಗೆ ಹೋದಾಗ ನಮ್ಮ ಸಿಇಒ ಕಂಪಲ್ಸರಿ, 3 ಜನ ಡೈರೆಕ್ಟರ್ಸ್ ಜೊತೆಗೆ ಸಿಇಒನ ಕರ್ಕೊಂಡು ಹೋಗ್ತೀವಿ. ಪ್ರತಿಯೊಂದಕ್ಕೂ ಸಿಇಒ ಟ್ರೈನಿಂಗ್ ಇರುತ್ತೆ. ಈಗ ಐ ಟಿ ಸರ್ ಬಂದು ಆಲ್ರೆಡಿ ಮಾಡಿದ್ದಾರೆ, ನಾಬಾರ್ಡ್ನವ್ರು ಕಲ್ದು ಅವ್ರ ಜೊತೆ ಮೀಟಿಂಗ್ ಆಗ್ತಾನೆ ಇದೆ, ಅವ್ರಿಗೆ ಟ್ರೈನಿಂಗ್ ಮಾಡಿ ಅಪ್ಗ್ರೇಡ್ ಮಾಡ್ತಾನೆ ಅವಶ್ಯಕತೆ ಬರ್ತದೆ. ಈಗ ಕಳೆದ ಸಾಲಿನಲ್ಲಿ ನಾವು ನಿಂತು ನೋಡಿದಾಗ ನಿಮ್ಮ ರೈತ ಉತ್ಪಾದಕ ಕಂಪನಿ ಸ್ವಾಸ್ಥ್ಯ ಏನು ಸಾಧನೆ ಮಾಡಿದಂಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಒಂದು ರೈತ ಉತ್ಪಾದಕ ಕಂಪನಿ ಒಂದು ಹೆಮ್ಮೆಯಿಂದ ಒಂದು ಈ ರೀತಿಯಾದಂಥ ಒಂದು ನಾವು ರೈತರಿಗೆ ಅನುಕೂಲ ಆಗಿದೆ, ಇಷ್ಟು ಟರ್ನ್ಓವರ್ ಆಗಿದೆ, ಹೇಗೆ ನಿಮ್ಗೆ ಅನುಕೂಲ ಆಗಿದೆ ಅಂತ? ನಾವು ಎಣ್ಣೆಯನ್ನು ತಯಾರು ಮಾಡಿ ಮಾರುಕಟ್ಟೆಗೆ ಬಿಡುವಂಥದ್ದಾಗಲಿ, ಕೆಲವೊಂದು ಭತ್ತವನ್ನು ಖರೀದಿ ಮಾಡಿ ನಾವು ಬೇರೆ ಕಡೆಗೆ ಮಾರಾಟ ಮಾಡಿದಂಥದ್ದು ಸ್ವಲ್ಪ ಲಾಭದಾಯಕ ಆಗಿದೆ. ಬಟ್ ಅದು ಹೆಚ್ಚಿನ ಲಾಭ ಆಗೋದಕ್ಕೆ ಅದು ಹೇಳಿದ್ರೆ ನಾವು ಹೆಚ್ಚು ದೊಡ್ಡ ಪ್ರಮಾಣದ ರಿಲಯನ್ಸ್ ಜೊತೆ ಟೈಅಪ್ ಆಗಿದ್ವಿ. ಅದು ಹೇಗಾಗಿ ಕಟ್ಟಾದ್ಮೇಲೆ ಸ್ವಲ್ಪ ನಮಗೆ ಶಾಕ್ ಆದಂಗೆ ಆಯಿತು. ಜಾಗತಿಕ ಮಟ್ಟದಲ್ಲಿ ಇದೊಂದು ನಿಮ್ಗೆ ಹೆಚ್ಚು ಲಾಭ ಆಗ್ತಿತ್ತು? ಆಗ್ತಿತ್ತು ಖಂಡಿತವಾಗಿ, ಅದು ರೈತರಿಗೂ ಅನುಕೂಲ ಆಗ್ತಿತ್ತು. ಬಟ್ ಅದು ಬೇರೆ ಬೇರೆ ರೀತಿಯಿಂದ ವಿರೋಧ ಆಗಿರೋದ್ರಿಂದ ಅದು ಇಮಿಡಿಯೇಟ್ ಆಗಿ ಅದು ಸ್ಟಾಪ್ ಆಗಿರೋದ್ರಿಂದ ಅದರಿಂದ ನಮಗೆ ಎದ್ದೇಳೋಕ್ಕೂ ಸ್ವಲ್ಪ ಸಮಯ ಆಯಿತು. ಇವಾಗ ಈ ಥರ ಆಗ್ಬಿಡ್ತು ಸ್ಟಾರ್ಟಿಂಗ್ ಅನ್ನೋಂಥದ್ದು ಶಾಕು ಆಯಿತು. ಬಟ್ ಈಗ ಒಂದು ಒಳ್ಳೆ ಮೂಮೆಂಟ್ ಇದೆ, ನಮ್ಮಲ್ಲಿ ಆಲ್ರೆಡಿ ಕೆಲಸ ಸ್ಟಾರ್ಟ್ ಆಗಿದೆ ದಾಲ್ ಮಿಲ್. ಈ ದಾಲ್ ಮಿಲ್ ಇಟ್ಕೊಂಡು ಮತ್ತು ಬೇರೆ ಬೇರೆ ಕಡೆ ನಾವು ಮಾರುಕಟ್ಟೆ ಹೆಂಗೆ ಮಾಡಬೇಕು, ಈವನ್ ಬೆಂಗಳೂರವ್ರಿಗೆ ಯಾವ ರೀತಿ ಕೆಲವೊಂದು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರ್ತವೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದಲ್ಲ, ಆ ಮ್ಯಾನೇಜ್ಮೆಂಟ್ ಕಾಂಟ್ರಾಕ್ಟ್ ಮಾಡಿ ನಮ್ಮದೇ ಬ್ರ್ಯಾಂಡು. ಈಗ 7 ಜಿಲ್ಲೆಯಲ್ಲಿ ಸಹ ಕಾಮನ್ ಬ್ರ್ಯಾಂಡ್ ಮಾಡೋದಕ್ಕೆ ನಾಬಾರ್ಡವರು ಸಿದ್ಧ ಆಗಿದ್ದಾರೆ. ಒಂದೇ ಬ್ರ್ಯಾಂಡು 7 ಜಿಲ್ಲೆ ಏನು ಸೆಲೆಕ್ಟ್ ಆಗಿದ್ದಾರೆ ಒಂದೊಂದು ಅವರಿಗೆ ಕಾಮನ್ ಬ್ರ್ಯಾಂಡ್ ಮಾಡಿ ಅವರೇ ಬ್ರ್ಯಾಂಡ್ ಮಾಡ್ತಾರೆ, ಮಾಡಿ ನಮ್ಗೆ ಕೊಡ್ತೀವಿ ಅಂತ ಹೇಳಿದರೆ ಆ ಬ್ರ್ಯಾಂಡನ್ನು ಪ್ರಮೋಟ್ ಮಾಡಬೇಕು. ಜೊತೆಗೆ ಈಗ ತಮ್ಮದಾದಂಥ ಒಂದು ಬ್ರ್ಯಾಂಡ್ ಸ್ವಾಸ್ಥ್ಯ ಎಂಬಂಥ ಒಂದು ಲೇಬಲನ್ನು ಇಟ್ಕೊಂಡು ಅದಕ್ಕೆ ಏನಾದರೂ ಯೋಚನೆ ಇಲ್ಲ? ಅದನ್ನು ನಾವು ಮೊದಲು ಅಂದ್ಕೊಂಡಿದ್ವಿ ಆ ಥರ. ಬಟ್ ಇವಾಗ ಕಲ್ಯಾಣ ಕರ್ನಾಟಕದ್ದು ಏನು 7 ಇದ್ದಾರೆ ಜಿಲ್ಲೆಯಲ್ಲಿ, 7 ಒಂದೊಂದು ಒಂದೇ ಬ್ರ್ಯಾಂಡ್ ಮಾಡಬೇಕನ್ನುವಂಥದ್ದು ಇದು ಮೋಸ್ಟ್ಲಿ ಬಹುಶಃ ಕೇಂದ್ರ ಸರ್ಕಾರದಿಂದಲೇ ಬಂದಿರ್ಬೋದು, ಹಣಕಾಸು ಮಂತ್ರಿಗಳಿಂದಲೇ ಪ್ಲ್ಯಾನ್ ಬಂದಿರ್ಬೋದು. ಹಾಗಾಗಿ ಅದೇ ಬ್ರ್ಯಾಂಡ್ ಅಂದರೆ ನಾವು ಮಾರುಕಟ್ಟೆ ಮಾಡಬೇಕಾಗ್ತದೆ. ನಾವು ಸಹ ನಾವು ಟ್ರೈನಿಂಗಲ್ಲಿ ನಾಸಿಕ್ಕಲ್ಲಿ ಹೋದಾಗ 7 ಸಂಸ್ಥೆಗಳು ಇದ್ವಿ ನಾವು. ನಾವು ನಮ್ಮ ನಮ್ಮಲ್ಲಿ ಚರ್ಚೆ ಮಾಡಿ ನಮ್ಮದೇ ಒಂದು ಫೆಡರೇಷನ್ ಮಾಡಿಕೊಂಡು ನಾವು ಬೆಳೆದನ್ನು ನಿಮಗೆ ಕಳಿಸ್ತೀವಿ, ನಮ್ಮದು ಫೈನಲ್ ಪ್ರೊಡ್ಯೂಸ್ ಏನಿರುತ್ತಲ್ಲ ನಮ್ಮದು ರೆಡಿ ಮಾಡಿದ್ದು ನಿಮ್ಮಕ್ಕೂ ನೀವು ಮಾರಾಟ ಮಾಡಿ, ನಿಮ್ಮ ಹತ್ರ ಏನಿದೆ ನಮ್ಮ ಹತ್ರ ಕಳಿಸಿ, ನಾವು ನಿಮ್ಮದು ಪ್ರಮೋಟ್ ಮಾಡ್ತೀವಿ ಅನ್ಸುತ್ತೆ. ಕೆಲವರು ಸೋಯಾ ಇದಾವೆ, ಕೆಲವು ಮ್ಯಾಂಗೋದಲ್ಲಿ ಮಾಡ್ತೀವಿ, ಮಾಡ್ಕೊಳ್ಳೋದು ನಮ್ಮ ನಮ್ಮಲ್ಲೇ ಮಾಡಿಕೊಂಡು ಪ್ರಮೋಟ್ ಮಾಡೋಣ, ರೈತರಿಗೆ ಒಳ್ಳೇದಾಗುತ್ತೆ ಅನ್ನೋ ಅಂತ ಒಂದು ಯೋಚನೆಯಲ್ಲಿ ಇದ್ದೀವಿ. ಒಳ್ಳೆಯದರ ಜೊತೆಗೆ ತಮ್ಮಲ್ಲಿ ಡ್ರೋನ್ ಇದೆ, ಟ್ರ್ಯಾಕ್ಟರ್ ಇದೆ, ಕೆಲವು ಕೃಷಿ ಯಂತ್ರೋಪಕರಣಗಳಿದ್ದಾವೆ, ಹೇಗೆ ನಿಮ್ಮ ಗುಂಪಿನ ಸದಸ್ಯರಿಗೆ ಅದು ಏನು ರಿಯಾಯಿತಿ ದರದಲ್ಲಿ ಹೋಗುತ್ತಾ ಹೇಗೆ? ಮಿನಿಮಮ್ ನಮ್ಮ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಎಷ್ಟು ದುಡ್ಡು ಅಷ್ಟು ಬಿಟ್ಟರೆ ನಾವು ಏನು ಪ್ರಾಫಿಟ್ ಅಂತ ಯೋಚನೆ ಮಾಡ್ತಾರೆ, ರೈತರಿಗೆ ಅನುಕೂಲ ಆಗೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ. ಈಗ ನಿಮ್ಮ ಭಾಗದಲ್ಲಿ ಭತ್ತವನ್ನು ಜಾಸ್ತಿ ಬೆಳೀತಾರೆ, ತಮ್ಮ ಹತ್ರ ಡ್ರೋನ್ ಇದೆ ಅಂತ ಹೇಳಿದ್ರಿ, ಡ್ರೋನ್ ಟೆಕ್ನಾಲಜಿ ರೈತ ಬಾಂಧವರು ಮುಂದೆ ಬರ್ತಿದ್ದಾರೆ ಹೇಗೆ? ಇಲ್ಲ ಬರ್ತಾ ಇದ್ದಾರೆ ಈಗ, ಅದರದ್ದು ಡಿಮಾಂಡ್ ಜಾಸ್ತಿ ಆಗಿದೆ. ನಾವೊಂದು ಪ್ರೈವೇಟ್ ಡ್ರೋನ್ಗೆ ಮಾಡುವಂಥ ಕಂಪ್ನಿ ಜೊತೆಲೇ ಬೆಂಗಳೂರಲ್ಲಿ ಒಂದು ಮೀಟಿಂಗ್ ಆಗಿತ್ತು, ಒರಾಯನ್ ಮಾಲಲ್ಲಿ ಮೀಟ್ ಮಾಡಿ ಅವರು ಬಂದು ನಾವು ನಿಮ್ಮ ಟೋಟಲ್ ಏರಿಯಾ ಎಷ್ಟು ಅಂತೆಲ್ಲ ಎಲ್ಲ ವಿಚಾರ ಮಾಡ್ಕೊಂಡು ಹೋಗಿದ್ದಾರೆ, ಬಟ್ ಅವರು ಮುಂದೆ ಬರಲಿಲ್ಲ. ಈಗ ನಾವು ಇಫ್ಕೋದ್ರೂ ಸಹ ಮಾತಾಡ್ತಾ ಇದ್ದೀವಿ, ಇಫ್ಕೋದ್ರೂ ಸಹ ಹೆಲ್ಪ್ ಮಾಡೋಕೆ ಕರೀತಾರೆ. ಡ್ರೋನೇ ಮೋಸ್ಟ್ ಇಂಪಾರ್ಟೆಂಟ್ ಆಗ್ಬೋದು ಮುಂದೆ, ಹಾಗಾಗಿ ಇದು ರೈತರಿಗೆ ಅನುಕೂಲ ಆಗುತ್ತೆ. ಜೊತೆಗೆ ರೈತ ಬಾಂಧವರಿಗೆ ಮೂಲಭೂತವಾಗಿ ಬೇಕಾಗಿರುವಂಥದ್ದು ರಸಗೊಬ್ಬರಗಳ ಹಾಗೂ ಕ್ರಿಮಿನಾಶಕಗಳ ಒಂದು ಕಡಿಮೆ ದರದಲ್ಲಿ ಸಿಗಬೇಕು, ಅದು ನೇರವಾಗಿ ಕಂಪನಿಯಿಂದ ರೈತರ ಕ್ಷೇತ್ರದಲ್ಲಿ ಇಳಿಬೇಕು ಅನ್ನೋಂಥದ್ದು. ತಾವೇನಾದರೂ ಅದಕ್ಕೆ ಡೀಲರ್ಸು ಏನಾದರೂ ತೊಗೊಂಡಿದ್ದೀರಾ ಹೇಗೆ? ಇಲ್ಲ, ಅದು ಏನಾಗ್ತದೆ ಅಂದರೆ ನಾವು ಡೀಲರ್ಶಿಪ್ ತೊಗೊಂಡಿದ್ದೀವಿ, ಬಟ್ ಅದರಲ್ಲಿ ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾರುಕಟ್ಟೆಯಲ್ಲಿ ಗೊಬ್ಬರ ಭಾಳಷ್ಟು ಲಭ್ಯ ಇದ್ದಾಗ ಅವರು ಸಬ್ಸಿಡಿ ದರದಲ್ಲಿ ಕೊಟ್ಬಿಡ್ತಾರೆ. ಯಾರು? ಅಂಗಡಿ ವ್ಯಾಪಾರಸ್ಥರು. ವ್ಯಾಪಾರಸ್ಥರಿಗೆ ಕಮ್ಮಿ ರೇಟ್ನ ಕೊಟ್ಟಾಗ ನಮ್ಮ ಹತ್ರ ಕಷ್ಟ, ನಾವು ಆ ಥರ ಮಾಡೋಕ್ಕಾಗಲ್ಲ. ಡಿಮಾಂಡ್ ಇದ್ದು ಶಾರ್ಟೇಜ್ ಇದ್ದಾಗ ಮಾತ್ರ, ಫಾರ್ ಎಕ್ಸಾಂಪಲ್ ನಮ್ಮ ರೈತ ಇದೆಯಲ್ಲ ಪ್ಯಾಕ್ಸ್ ಇದೆ, ಪ್ರೈಮರಿ ಡಿಮಾಂಡ್ ಆ್ಯಂಡ್ ಸಪ್ಲೈ, ಡಿಮಾಂಡ್ ಆ್ಯಂಡ್ ಸಪ್ಲೈ ಪ್ಯಾಕ್ಸಲ್ಲಿ ನಾನು ಚೇರ್ಮನ್ ಇದ್ದೀನಿ ನಮ್ಮೂರದು, ಅಲ್ಲಿ ಶಾರ್ಟೇಜ್ ಇದ್ದಾಗ ಮಾತ್ರ ನಮ್ಮ ಹತ್ರ ಬರ್ತಾರೆ, ಬೇರೆ ಟೈಮ್ನ ಬರಲ್ಲ. ಅದೊಂದು ಸಮಸ್ಯೆ ಇದೆ, ಇಲ್ಲಿ ನೋಡ್ಬೇಕು ಹೇಗೆ ವರ್ಕೌಟ್ ಆಗುತ್ತೆ ಅಂತ. ತುಂಬ ಸಂತೋಷ ಆಯಿತು ಬಸವರಾಜ್ ನಾಡ್ಕೊಟ್ರೆ. ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ಸಿಂಧನೂರಿನಲ್ಲಿ ಒಳ್ಳೆಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ, ಸುಮಾರು ವರ್ಷಗಳಿಂದ ತಮ್ಮದು ಒಂದು ಹೆಸರಿದೆ ರೈತ ಬಾಂಧವರಿಗೆ ಬೇರೆ ಬೇರೆ ರೀತಿಯಿಂದನೂ ಕೂಡ. ನಂತರ ಇಲಾಖೆ ಜೊತೆ ಸಮನ್ವಯ ಸಾಧಿಸಿಕೊಂಡು ತಾವು ಹೇಳಿದ ಪ್ರಕಾರ ಈಗ ಒಂದು ಅಂತಾರಾಷ್ಟ್ರೀಯ ಕಂಪನಿಗಳ ಜೊತೆ ಒಡಂಬಡಿಕೆಯನ್ನು ಮಾಡಿಕೊಂಡು ಒಟ್ಟಿನಲ್ಲಿ ಏನಾಗಬೇಕು, ಕಂಪನಿ ಮೂಲ ಉದ್ದೇಶ ಕಂಪನಿ ಬೆಳಿಬೇಕು, ರೈತರಿಗೆ ಒಂದು ಒಂದು ಏನಾದರೂ ಒಂದು ಚೂರು ಉಳಿದು ಅವರಿಗೆ ನಿವ್ವಳ ಆದಾಯ ಹೆಚ್ಚಾಗಬೇಕು ಅಂತ ಹೇಳ್ಬಿಟ್ಟು ತಾವೇನು ಮುಂದಿನ ಯೋಜನೆಗಳು ಹಾಕಿದ್ದೀರಿ, ದಾಲ್ ಮೀನ್ ಪ್ರೊಸೆಸಿಂಗ್ ಯೂನಿಟು, ಅದು ಯಶಸ್ವಿಯಾಗಿ ನಡೆಯಲಿ, ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಎಲ್ಲ ರೈತ ಬಾಂಧವರು ಭಾಗವಹಿಸಲಿ, ಜೊತೆಗೆ ಎಲ್ಲ ಸದಸ್ಯರಿಗೆ ಅದರ ಒಂದು ನಿವ್ವಳ ಗರಿಷ್ಠ ಲಾಭ ಸಿಗಲಿ ಅಂತ ಹೇಳ್ತಾ, ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿ ಮತ್ತಷ್ಟು ಹೆಮ್ಮರವಾಗಿ ಬೆಳೆಯಲಿ, ಇತರ ರೈತರಿಗೆ ಅದು ಮಾದರಿಯಾಗಿರಲಿ, ಮಧ್ಯವರ್ತಿ ಹಾವಳಿ ಮುಖ್ಯವಾಗಿ ಅದು ಕಡಿಮೆಯಾಗಿ ಅವರ ಜೊತೆ ನೇರವಾಗಿ ಬರುವಂಥ ಲಾಭ ರೈತರಿಗೆ ಸಿಗುವಂತಾಗಲಿ. ನಿಮ್ಮ ಸ್ವಾಸ್ಥ್ಯ ರೈತ ಉತ್ಪಾದಕ ಕಂಪನಿಯ ಚಟುವಟಿಕೆ ಸ್ಥಾಪನೆ ಉದ್ದೇಶ ತಾವು ಮಾಡುತ್ತಿರುವಂತಹ ಕಾರ್ಯಚಟುವಟಿಕೆ ಕುರಿತು ನಮ್ಮೆಲ್ಲ ರೈತ ಬಾಂಧವರ ಜೊತೆ ತಾವು ವಿಚಾರವನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ಬಸವರಾಜ್ ನಾಡಗೌಡ್ರೆ, ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು. ಇದುವರೆಗೆ ಸಿಂಧನೂರಿನ ಸ್ವಾಸ್ಥ್ಯ ರೈತ ಉತ್ಪಾದನಾ ಕಂಪನಿಯ ಕಾರ್ಯಚಟುವಟಿಕೆ ಕುರಿತು ಅಧ್ಯಕ್ಷರಾದ ಬಸವರಾಜ್ ನಾಡಗೌಡ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅಮರೀಶ್ ಹಾಶಿಯಾಳ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರು, ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಲಘು ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 35-36 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 21-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 73-75% ಮತ್ತು ಕನಿಷ್ಠ ಆರ್ದ್ರತೆ 44-50% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 12-14 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಬಿತ್ತುವ ಮುನ್ನ ರೈತ ಬಾಂಧವರು ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತೋದ್ರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಯಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಶೇಂಗಾ ಬಿತ್ತನೆಯನ್ನು ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು, TGL PS 3, ಅಜಯ, ಕದರಿ 9 ಈ ತಳಿಗಳನ್ನು ಬಳಸಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಸೂರ್ಯಕಾಂತಿ ಬೆಳೆಯನ್ನು ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನು ಬಿತ್ತಬಹುದು. ಸೂರ್ಯಕಾಂತಿಯನ್ನು ಬಿತ್ತುವ ಮುನ್ನ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತಬೇಕು. ಇನ್ನು ಹತ್ತಿ ಬೀಜವನ್ನು ಇಡುವಂತಹ ರೈತ ಬಾಂಧವರು ಗಮನಿಸಬೇಕು. ಶಿಫಾರಸು ಮಾಡಿದಂತಹ ರಾಸಾಯನಿಕ ಗೊಬ್ಬರಗಳನ್ನು ಪ್ರತಿ ಎಕರೆಗೆ 72-32-32 ಕಿಲೋಗ್ರಾಂ ಸಾರಜನಕ ರಂಜಕ ಪೊಟಾಷ್ ರಸಗೊಬ್ಬರವನ್ನು ನೀಡಬೇಕಾಗ್ತದೆ. ಇನ್ನು ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ಕಳೆನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ತೊಗರಿಯನ್ನು ಬಿತ್ತುವಂತಹ ರೈತ ಬಾಂಧವರು TS3R GRG 811 GRG 152 ತಳಿಗಳನ್ನು ಬಳಸಬಹುದು. ತೊಗರಿ ಬಿತ್ತನೆ ಮಾಡುವ ಪೂರ್ವದಲ್ಲಿ 5 ಗ್ರಾಂ ಟ್ರೈಕೋಡರ್ಮಾ ಜೈವಿಕ ಪೀಡನಾಶಕವನ್ನು ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಈಗಾಗಲೇ ಬಿತ್ತಿರುವ ಹೆಸರು ಉದ್ದು ಬೆಳೆಗಳಿಗೆ ಬೂದಿ ರೋಗದ ಬಾಧೆ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಇರ್ತದೆ. ಇನ್ನು ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ದನ ಕರುಗಳಿಗೆ ಹಸಿರು ಮೇವನ್ನು ಒದಗಿಸುವುದರಿಂದ ಅವುಗಳ ಹಾಲಿನ ಗುಣಮಟ್ಟವನ್ನು ಕಾಪಾಡಬಹುದು. ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ಬಳಕಬಹುದು. ಇನ್ನು ಮುಂಗಾರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಹಸು, ಎಮ್ಮೆ, ಎತ್ತುಗಳಿಗೆ ಗಂಟಲು ಬೇನೆ ಮತ್ತು ಚಪ್ಪೆ ಬೇನೆ ರೋಗದ ವಿರುದ್ಧ ಲಸಿಕೆಯನ್ನು ಹಾಕಿಸಿ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಇಂದಿನ ಪೇಟೆ ಧಾರಣೆ ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ದರ ಈ ರೀತಿ ಇದೆ. ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ ಹತ್ತಿ ಹೈಬ್ರಿಡ್ 44 7,080 ರೂಪಾಯಿಗಳು, ಹೆಸರುಕಾಳು 5,650 ರೂಪಾಯಿಗಳು, ಇನ್ನು ನೆಲಗಡಲೆ ಶೇಂಗಾ ಗುಂಗ್ರಿ ಪ್ರತಿ ಕ್ವಿಂಟಲ್ಗೆ 4,545 ರೂಪಾಯಿಗಳಿಂದ 5,313 ರೂಪಾಯಿಗಳು, ಮೆಕ್ಕೆಜೋಳ ಸ್ಥಳೀಯ 1,710 ರೂಪಾಯಿಗಳು, ಭತ್ತ ರಾಜಹಂಸ 1,319 ರೂಪಾಯಿಗಳು, ಭತ್ತ ಸೋನಮಸರಿ ಚಿಕ್ಕದು 1,549 ರಿಂದ 2,209 ರೂಪಾಯಿಗಳು, ಇನ್ನು ಕೆಂಪು ತೊಗರಿ 6,412 ರೂಪಾಯಿಗಳಿಂದ 6,759 ರೂಪಾಯಿಗಳು. ಇನ್ನು ಮಾನವಿ ತಾಲೂಕಿನ ಮಾರುಕಟ್ಟೆಯ ಪೇಟೆ ಧಾರಣೆ ಈ ರೀತಿ ಇದೆ. ಜೋಳ 1,950 ರೂಪಾಯಿಗಳು, ಭತ್ತ ಹೊಸ ಸೋನಮಸರಿ 2,150 ರೂಪಾಯಿಗಳಿಂದ 2,450 ರೂಪಾಯಿಗಳು, ಹಳೆ ಸೋನಮಸರಿ ಭತ್ತ 2,500 ರಿಂದ 2,630 ರೂಪಾಯಿಗಳು, ಅಕ್ಕಿ 2,650 ರಿಂದ 2,650 ರೂಪಾಯಿಗಳು. ಇನ್ನು ಲಿಂಗಸೂರು ಮಾರುಕಟ್ಟೆ ಪೇಟೆ ಧಾರಣೆ ಸಜ್ಜೆ 2,600 ರೂಪಾಯಿಗಳಿಂದ 2,650, ತೊಗರಿ 6,500 ರೂಪಾಯಿಗಳು. ಸಿಂಧನೂರು ಮಾರುಕಟ್ಟೆ ಪೇಟೆ ಧಾರಣೆ ಈ ರೀತಿ ಇದೆ. ಕಡಲೆಕಾಳು 5,800 ರಿಂದ 5,900 ರೂಪಾಯಿಗಳು, ಭತ್ತ ಕಾವೇರಿ ಸೋನ ಚಿಕ್ಕದು 2,000 ರಿಂದ 2,200 ರೂಪಾಯಿಗಳು, ಭತ್ತ RNR 2,210 ರೂಪಾಯಿಗಳಿಂದ 2,480 ರೂಪಾಯಿಗಳು, ಭತ್ತ RNR ಹಳೆಯದು 2,785 ರೂಪಾಯಿಗಳಿಂದ 2,920 ರೂಪಾಯಿಗಳು, ಅಕ್ಕಿ 2,750 ರೂಪಾಯಿಗಳು. ಇದಾಗಿತ್ತು ಇಂದಿನ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ.

ಕಟಿಗಂದ ಉತ್ತರನ ಮೇಲೆ ಹೋಗುದಾಳ ಬಾರವ ಉತ್ತರನ ಮೇಲೆ ಹೋಗುದಾಳ ಬಾರವ ಉತ್ತರನ ಮಲ್ಲೇಗ ನೆಲದಂಡೆ ಕಟಿಗಂದ ನೆಲದಂಡೆ ಕಟಿಗಂದ ಉತ್ತರನ ಮೇಲೆ ಹೋಗುದಾಳ ಬಾರವ ಉತ್ತರನ ಮೇಲೆ ಹೋಗುದಾಳ ಬಾರವ ಕರಿಯನ್ನ ಬಂಗಾರ